ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರ್ ಇದರ್ ಇದರ್ ಹಮ್ ಬೋಲ್ ರಹ ತೇರೆ ಬೀಜು ಕಾ ಪುತಲಾ ಬೋಲ್ ರಹೇ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ರೂಪಕ ಯಾರೋ ಜೊತೆಗೆ ಬಂದಾಗಿದೆ ನೋಡಿ ಶಮಣ್ಣ ಸೋನಿಯಕ್ಕ ಓಹೋ ಎಷ್ಟು ದಿವಸ ಆಯ್ತು ಸೋನಿಯಕ್ಕನ್ನ ನೋಡಿದೆ ಹೌದು ತುಂಬಾ ದಿನ ಆಯ್ತು ಕಾರವಾರದಲ್ಲಿ ಮಳೆ ತುಂಬಾ ಕಡಿಮೆ ಅಲ್ಲ ಅದಕ್ಕಂತೇಳಿ ಈಗ್ಲೇನೆ ಬರೋಣ ಅಂತ ಅನ್ಸ್ತು ಬ್ಯಾಗ್ ಎಲ್ಲ ಏನಾದ್ರು ತುಂಬಿಸ್ಕೊಂಡ್ ಬಂದಿದ್ದೆ ಅಂತ ಬ್ಯಾಗ್ ಇದೆ ಸರ್ ಅಲ್ಲಲ್ಲ ಬ್ಯಾಗ್ ಅಲ್ಲಿ ಮಳೆ ಏನಾದ್ರು ನೀರ್ ತುಂಬಿಸ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ದು ಬೇಡಪ್ಪ ಆ ತರ ಏನಿಲ್ಲ ಈಗ ತುಂಬಿಸ್ಕೊಂಡು ಹೋಗುದು ಶಮಣ್ಣ ಅಲ್ಲ ಸೋನಿಯನಿಗೆ ಗೊತ್ತಿಲ್ಲ ಒಂದು ವಾರದ ಹಿಂದೆ ಕಾರವಾರ ಈ ಕರಾವಳಿ ಭಾಗದಲ್ಲಿ ಎಷ್ಟು ಮಳೆ ಬರ್ತಾ ಇತ್ತು ಅಂತ ಕಾರವಾರದಲ್ಲಿ ನೋಡಿದ್ರೆ ಮನೆಯಿಂದ ಹೊರಗಡೆ ಕಾಲಿಡುವುದು ಹೇಗೆ ಅಂತ ಯೋಚನೆ ಮಾಡುದು ಬೋಟ್ ಇಲ್ಲಿಂದ ಹುಡುಕ್ಬೇಕಿತ್ತು ಆಗಿತ್ತು ಪರಿಸ್ಥಿತಿ ಹೌದು ನನಗೆ ಗೊತ್ತಾಯ್ತು ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಮಳೆ ಶಮಣ್ಣ ಮತ್ತೆ ಆ ಕಡೆ ಹೋಗಿದ್ಯಾ ಸ್ವಲ್ಪ ಘಟ್ಟದ ಮೇಲೆ ಹತ್ತಿದೆ ಈ ಕಡೆ ಒಂದ್ ಸ್ವಲ್ಪ ಬಿಡು ಮಾಡಿದೆ ಅದು ಆ ಕಡೆ ಹತ್ತಿದೆ ಈಗ ಆದ್ರೆ ಸೋನಿಯಕ್ಕ ಈಗ ಈ ವರ್ಷದ ಒಂದು ಲೆಕ್ಕಾಚಾರ ನೋಡಿದ್ರೆ ಮಳೆಯ ಪ್ರಮಾಣ ತೂನು ಮುಗಿತಾ ಬಂದ ಹಾಗೆ ಇಲ್ಲಿಂದ ಲೆಕ್ಕಾಚಾರ ಮಾಡಿದ್ರೆ ಇಡೀ ವರ್ಷ ಬರುವಂತಹ ಮಳೆಯಲ್ಲಿ 40% ಉತ್ತರ ಕನ್ನಡದಲ್ಲಿ ಇದೆಯಲ್ಲ ಬೇರೆ ಬೇರೆ ಕದ್ರಾ ಇದೆ ಮತ್ತೆ ಸೂಪಾ ಇದೆ ಸೊ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಅಷ್ಟೇ ಅಂತ ಅಂದ್ರೆ ರೈತರಿಗಂತೂ ಖುಷಿ ಆಗ್ಬೇಕು ತುಂಬಾ ಮುಗಳಾಗೆ ತುಂಬಿರ್ಬೇಕು ಆದ್ರೆ ಮಳೆ ಬಂದಾಗ ಖುಷಿ ಪಡುವುದರ ಜೊತೆ ಜೊತೆಗೆ ಎಚ್ಚರಿಕೆ ಕೂಡ ವಹಿಸಬೇಕು ಈಗ ಮಳೆ ಜಾಸ್ತಿ ಬರುವ ಸಂದರ್ಭದಲ್ಲಿ ಎಲ್ಲೊಂದು ರೂಪಕ ರೂಪಕ್ಕ ಈಗ ಬರ್ತಾಳಂತೆ ಈಗ ಬರ್ತಾಳೆ ಈ ಫೋನ್ ಇದುಂಟಲ್ಲ ಫೋನ್ ಆವಾಗ ಅವಾಗ ಹೀಗೆ ಮಾತಾಡ್ತಾ ಇರುವಾಗ ಏನಾದ್ರು ಫೋನ್ ಬರ್ತದೆ ಬರುವಾಗ ಫೋನ್ ಬಂದ್ರೆ ಅಲ್ಲಿ ಹೋಗಿ ಕೇಳಬೇಕು ಏನು ಅಂತ ಯಾರ್ದು ಅಂತ ನೋಡ್ಬೇಕು ಅಲ್ಲ ರೂಪಕ್ಕ ಈಗ ಮಾತುಕತೆ ಮಾಡುವಾಗ್ಲೇ ಫೋನ್ ಬರ್ಬೇಕಾ ಹೌದು ಶಮಣ್ಣ ಅಂತ ಟೈಮಿಗೆ ಬರೋದು ಈಗ ಮನೆ ಇದ್ದಾಗ್ಲೂ ಹಾಗೆ ಶಮಣ್ಣ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಲ್ಲ ಆವಾಗ ಫೋನೇ ಬರೋದಿಲ್ಲ ಏನಾದ್ರೂ ಬಿಸಿ ಕೆಲಸ ಇದ್ದವ ಖಂಡಿತ ಬರ್ತದೆ ಮತ್ತೆ ಇದು ಎಲ್ಲರಿಗೂ ಅನುಭವ ಆಗಿದೆ ಹೌದು ಜೊತೆಗೆ ಅರ್ಜೆಂಟ್ ಆಗಿ ಪೇಟೆಗೆ ಹೊರಟಿದೆ ಅಂತ ಇಟ್ಕೊಳ್ಳಿ ಅದೇ ಟೈಮ್ಗೆ ಯಾರೋ ಒಬ್ರು ಫೋನ್ ಮಾಡ್ತಾರೆ ಅವರು ಗಂಟೆಗಟ್ಟಲೆ ಮಾತನಾಡಿ ಬಿಡುದಿಲ್ಲ ಹೌದು ಶುರು ಮಾಡಿದ್ರೆ ನಾವು ಪೇಟೆ ಹೋಗ್ತೀನಿ ಅಂದ್ರೂ ಇಲ್ಲ. ಈ ಫೋನ್ ಅನ್ನು ನಂಬಿಕೊಂಡು ಹೋದ್ರೆ ರೈಲು ಮಿಸ್ ಆಗ್ಬಹುದು, ಬಸ್ ಮಿಸ್ ಆಗ್ಬಹುದು, ಎಲ್ಲ ಕಡೆಯೂ ಕೂಡ ನಷ್ಟವೇ ಹಾಳು. ಮೊಬೈಲ್ ಎಷ್ಟು ಒಳ್ಳೇದು ಅಷ್ಟು ಅದಕ್ಕೆ ಮಿತಿ ಇಟ್ಟರೆ ಒಳ್ಳೇದು ಅಂತ. ಹೌದು ಹೌದು ಹೌದು. ಆಮೇಲೆ ಈಗ ಈ ಜುಲೈ ಮೊದಲ ವಾರ ಬಂತು ಅಂದ್ರೆ ನಾವೆಲ್ಲ ಸಂಭ್ರಮ ಪಡುವಂತ ಸಮಯ ಇದು. ಯಾಕಂದ್ರೆ ಜೂನ್ ಮೊದಲ ವಾರದಲ್ಲಿ ನಾವು ಪರಿಸರ ದಿನಾಚರಣೆ ಅಂತ ಮಾಡಿದ್ವಿ 5ನೇ ತಾರೀಕಿಗೆ. ಅದರ ಮುಂದುವರೆದ ಭಾಗವಾಗಿ ಜುಲೈ ಮೊದಲ ವಾರದಲ್ಲಿ ನಾವು ವನ ಮಹೋತ್ಸವ ಅಂತ ಆಚರಣೆ ಮಾಡ್ತೀವಿ. ಈಗ ಬರೀ ರೈತರು ಮಾತ್ರ ಅಂತ ಅಲ್ಲ, ಶಾಲಾ ಕಾಲೇಜುಗಳಲ್ಲಾಗಬಹುದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಾಗಬಹುದು, ಕಚೇರಿಗಳಲ್ಲಾಗಬಹುದು, ಇದರ ಆವರಣದಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಬೆಳೆಸಬೇಕು, ಅದನ್ನ ಪ್ರೋತ್ಸಾಹಿಸಬೇಕು ಅಂತ. ಈಗ ನಮ್ಮ ಮೋದಿಯವರು ಸಹ ಅದೇ ತರ ಹೇಳಿದಾರಲ್ಲ, ಏಕ್ ಪೇಡ್ ಮಾ ಕೆ ನಾಮ್ ಅಂತ ಹೇಳಿದಾರೆ. ಹೌದು, ಅದಕ್ಕಂತ ಹೇಳಿ ಇದೇ ಅಂದ್ರೆ ಇದೇ ನಮ್ಗೆ ವನ ಮಹೋತ್ಸವ ಬೇಕಂತಾನೆ ಇಲ್ಲ, ಅದಕ್ಕೆ ಯಾವಾಗ ಬೇಕಾದ್ರೂ ನಾವು ಆ ಗಿಡ ನೆಡಬಹುದು. ಯಾರ ಹೆಸರಲ್ಲಾಗ್ಲಿ, ಅದು ಒಂದ್ ನೆನಪಿಗಾಗ್ಲಿ, ಒಂದು ನಮ್ಗೆ ನೆಟ್ರೆ ಅದರಿಂದ ಬರುವಂತ ಆಕ್ಸಿಜನ್ ಆಗ್ಲಿ, ಅದರಿಂದ ಬರುವಂತ ಗಾಳಿ ಆಗ್ಲಿ, ಎಲ್ಲಾರು ನಮ್ ದೇಹಕ್ಕೆ ಒಳ್ಳೇದೇನೆ ಅಂತ ನಾವು ಅದಕ್ಕೆ ಬಯಸಿ ನಾವೊಂದು ಗಿಡ ನೆಟ್ರೆ ಅದು ಮುಂದೆ ಏನಾದ್ರೂ ಒಂದು ಫಲ ಕೊಡಬಹುದು, ಅದು ಒಂದು ನೆರಳು ಕೊಡಬಹುದು, ಆತರ ಯಾರಿಗಾದ್ರೂ ಅದ್ರ ಬಗ್ಗೆ ಒಂದು ಉಪಯೋಗ ಆಗತ್ತೇನೋ ಅಂತೇಳಿ ಅನ್ಸುತ್ತೆ. ಸೋನಿಯಕ್ಕ, ಈಗ ಈ ಟೈಮಲ್ಲೇ ಯಾಕೆ ಗಿಡಗಳನ್ನು ನೆಡೆಯೋದು ಗೊತ್ತಾ? ಮಳೆ ಬೀಳ್ತಾ ಇರುತ್ತೆ. ಹೌದು ಹೌದು. ಮತ್ತೆ ನಾವು ಅದಕ್ಕೆ ಬೇರೆ ನೀರು ಹಾಕಬೇಕು? ಬೇಕು. ಇಲ್ಲ ಇಲ್ಲ, ಅದು ನೈಸರ್ಗಿಕವಾಗಿ ಬಂದಿರಂತ ನೀರು. ಆರಂಭದಲ್ಲಿ ಮಳೆಗಾಲದಲ್ಲಿ ನೆಟ್ರೆ ಅದು ಸಮೃದ್ಧವಾಗಿ ಬೆಳೆಯುತ್ತೆ, ಅದು ನಾವು ಅದಕ್ಕೆ ಪೋಷಣೆ ಮಾಡಬಹುದು. ಯಾವ ಜಾಗದಲ್ಲಿ ಯಾವ ಜಾತಿಯ ಗಿಡವನ್ನು ನೆಡಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ಅಕೇಶಿಯಾ ಮ್ಯಾಂಜಿಯಂ ನಂತಹ ಗಿಡಗಳನ್ನ ಹಾಕಬಾರದು, ಅದು ಒಳ್ಳೇದಕ್ಕಿಂತ ಕೆಟ್ಟದೇ ಮಾಡ್ತಾ ಇದೆ. ಅದರ ಬದಲಿಗೆ ಇಲ್ಲಿ ಸ್ಥಳೀಯವಾಗಿ ಸಿಗುವಂತಹ ತೇಗ ಆಗ್ಬಹುದು ಅಥವಾ ಸಿಲ್ವರ್ ಆಗ್ಬಹುದು, ಏನು ಸ್ಥಳೀಯವಾಗಿ ಸಿಗ್ತದೋ ಅಂತಹ ಮರಗಳನ್ನೇ ನೆಟ್ಟು ಬೆಳೆಸುವಂತಹದ್ದು ಒಳ್ಳೇದು ಅಂತ. ಈಗ ರಸ್ತೆ ಬದಿಯಲ್ಲಿ ಎರಡು ರಸ್ತೆಯ ನಡುವಲ್ಲಿ ನೆಡ್ತಾರಲ್ಲ, ದೊಡ್ಡ ಮರ ತಗೊಂಡೋಗ ನೆಡುವಾಗಿಲ್ಲ, ಸಣ್ಣ ಸಣ್ಣ ಗಿಡಗಳು ಹೂ ಆಗುವಂತ ಗಿಡವನ್ನು ನೆಡಬೇಕು. ರಸ್ತೆ ಬದಿಗೆ ನೆಡುವಾಗ ಸ್ವಲ್ಪ ದೊಡ್ಡ ಮರಗಳನ್ನು ನೆಡಬಹುದು. ಸೊ ಮನೆಯ ಅಂಗಳದಲ್ಲಿ ಸ್ವಲ್ಪ ಜಾಗ ಇದ್ರೆ ಅಲ್ಲಿ ಸ್ವಲ್ಪ ಉಪಯೋಗಕ್ಕೆ ಬರುವಂತದ್ದು ಮಾವು, ಹಲಸು, ತೆಂಗು ಏನಾದ್ರೂ ಬೆಳೆಯಬಹುದು. ಒಂದೊಂದು ಮರಗಳು ಶಮಣ್ಣ, ಈ ಹಳೆ ಮರಗಳು ನಾವು ನೋಡ್ತೀವಿ, 100-200 ವರ್ಷದ ಮರ ಅಂತ ಹೇಳ್ತೀವಿ, ಹೆಂಗಿರುತ್ತೆ ಅಂದ್ರೆ ಅದ್ ನೋಡಿದ್ರೇನೆ ಏನೋ ಒಂಥರ ಖುಷಿ ಆಗತ್ತಪ್ಪ, ತಪ್ಕೊಂಡ್ಬಿಡ್ಬೇಕು ಅಂತ. ಆದ್ರೆ ತಪ್ಕೊಳ್ಳಿಕ್ಕೆ ಅಷ್ಟು ದಪ್ಪ ಇರ್ತದೆ ಅಲ್ಲ, ಈ ಮರದ ಅಳತೆ ಮಾಡುವುದು ಹೇಗಂತ ಗೊತ್ತಾ? ಎಷ್ಟು ಜನ ಕೈ ಕೈ ಹಿಡಿದ್ರೆ ಒಂದು ಮರ ಒಂದು ಸುತ್ತಳತೆ ಬರ್ತದೆ ಅಂತ. ಬೃಹತ್ ಗಾತ್ರ, ದೊಡ್ಡ ಗಾತ್ರ ಅಂದ್ರೆ 4 ಜನ ಕೈ ಹಿಡಿದ್ರು ಕೂಡ ಸಿಗುವುದಿಲ್ಲ, ಅಷ್ಟು ದೊಡ್ಡದು ಇರ್ತದೆ. ಅಂತ ಮರವನ್ನು ಕೂಡ ನಾವು ನೋಡಿದೀವಿ. ಬೆಂಗಳೂರದಲ್ಲೆಲ್ಲ ಶಮಣ್ಣ, ಈ ಲಾಲ್ಬಾಗ್ ಎಲ್ಲ ಹೋದ್ರೆ ದೊಡ್ಡ ದೊಡ್ಡ ಮರಗಳು ಒಂದೊಂದಂದ್ರೆ ನಿಜವಾಗ್ಲೂ, ಈಗ ನಾವು ಹೇಳ್ತೇವೆ ಬೆಂಗಳೂರು ಟ್ರಾಫಿಕ್ ಅದು ಇದು ಹೇಳ್ತೇವೆ, ಬಟ್ ಅಲ್ಲಿ ಮರಗಳನ್ನ ನೋಡ್ಲಿಕ್ಕೆ ಖುಷಿ ಆಗ್ತದೆ. ನಮ್ ಕಾರವಾರದಲ್ಲಿನೂ ಸಹ ನಮ್ಮ ಮಾರ್ಕೆಟ್ ಅಲ್ಲಿ ಒಂದ್ ದೊಡ್ಡ ಗಿಡ ಇದೆ, ಕೆಳಗನೆ ತುಂಬಾ ಜನ ನಮ್ಮ ಫ್ರೂಟ್ಸ್ ಮಾರೋರು ಆಗ್ಲಿ, ನಮ್ಮ ಕಾಯಿಪಲ್ಯ ಮಾರೋರು, ಅವರು ಸಹ ಅದ್ರ ಕೆಳಗನೆ ಅದರ ನೆರಳಲ್ಲಿ ಎಲ್ಲಾ ತುಂಬಾ ದಿನ ತುಂಬಾ ಕುಂತು ತಮ್ಮ ಎಲ್ಲಾ ವಸ್ತು ಮಾರಿ ಹೋಗ್ಬೋದು. ಅಷ್ಟು ಅವ್ರಿಗೆ ಸುಕೂನ್ ಅಂದ್ರೆ ಖುಷಿ ಸಿಗತ್ತೆ, ಸಮಾಧಾನ ಆಗತ್ತೆ. ಅಂದ್ರೆ ಒಂದು ಮರವನ್ನ ನೆಟ್ಟು ಬೆಳೆಸಿದ್ರೆ ಎಷ್ಟು ಖುಷಿ ಸಿಗ್ತದೋ, ಆ ಮರವನ್ನ ಕಡಿದು ತೆಗೆದ್ರೆ ಎಷ್ಟು ಲಾಭ ಸಿಗ್ತದೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಆದ್ರೆ ಮರವನ್ನ ಕಡಿದ್ರೆ ಮರ ಮಾತ್ರ ಸಾಯುವುದಲ್ಲ ಅಂತ, ಆ ಮರವನ್ನು ಆಶ್ರಯಿಸಿಕೊಂಡಿರುವಂತಹ ಈ ಚಿಕ್ಕ ಪುಟ್ಟ ಹಕ್ಕಿಗಳು ಪ್ರಾಣಿಗಳು ಇರ್ತವಲ್ಲ, ಈ ಮನುಷ್ಯರು ಕೂಡ ಬಿಸಿಲು ಬಂತು ಅಂದ್ರೆ ಮರದ ಅಡಿ ನೆರಳು ಬೇಕು, ಮಳೆ ಬಂತು ಜೋರು ಬಂತು ಅಂದ್ರೆ ಮರದ ಅಡಿಯಲ್ಲಿ ಬೇಕು, ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ, ಆಶ್ರಯ ಪಡೀತಾರೆ, ಅವರಿಗೂ ಕೂಡ ತೊಂದರೆ ಆಗ್ತದೆ ಮರವನ್ನ ಕಡಿಯೋದ್ರಿಂದ ಅಂತ. ಇವಾಗ ನಾವು ಸೋನಿಯಕ್ಕ ನೋಡ್ತೀವಲ್ಲ, ಕೆಲವೊಂದ್ ಕಡೆ ಒಂದು ದೊಡ್ಡ ಮರ ಇರತ್ತೆ, ಈಗ ನಾನ್ ಮೊನ್ನೆ ಅಷ್ಟೇ ನೋಡ್ದೆ, ಅದ್ರದ ಬಿಳಿಲೆಲ್ಲ ಹೆಂಗಿದೆ ಅಂದ್ರೆ ಪೂರ್ತಿ ಮುಚ್ಕೊಂಡ್ಬಿಟ್ಟಿದೆ, ಒಂಥರ ಮನೆ ತರ ಆಗ್ಬಿಟ್ಟಿದೆ. ಒಂದು ಬೆಂಗಳೂರಿನಲ್ಲಿ ದೊಡ್ಡ ಆಲದ ಮರ ಅಂತ ಇದೆಯಲ್ಲ, ಇದಕ್ಕೆ ಒಳಗಡೆ ಏನಿಲ್ಲ, ಚಪ್ರ ಚಪ್ರ ತರ, ಚಪ್ರ ಅಂದ್ರೆ ಏನು ಫುಲ್ ಕೆಳಗಡೆ ತರ ಅದು ಬೀಳುತ್ತೆ, ಹೀಗೆ ಓಪನ್ ಮಾಡಿ ಹೋದ್ರೆ ಒಳಗಡೆ ಫುಲ್ ಗ್ರೌಂಡ್ ತರ, ಒಳಗಡೆ ಎಲ್ಲ ಬೆಂಚಸ್ ಎಲ್ಲ ಹಾಕಿಟ್ಟಿದ್ದಾರೆ, ಚಂದ ನೋಡ್ಲಿಕ್ಕೆ. ಹೌದಾ? ಅದು ಎಲ್ಲಿ ಅಂತ ಗೊತ್ತಿಲ್ಲ ಶಮಣ್ಣ, ಬಟ್ ಆ ವಿಡಿಯೋ ನೋಡಿದ್ರೆ ನೋಡಿತ್ತು, ಕೃತಕವಾಗಿ ಮಾಡಿರ್ಬೋದ? ಇಲ್ಲ ಶಮಣ್ಣ, ಅಲ್ಲ ಅದನ್ನ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಹೀಗೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇರ್ತದೆ. ಒಂದು ಬ್ಯಾಬೂ ಅಂತ ಒಂದು ಮರ ಇದೆ ಅಂತೆ, ಬಹಳ 90%ಕ್ಕಿಂತಲೂ ಜಾಸ್ತಿ ನೀರನ್ನ ಸಂಗ್ರಹಿಸಿಟ್ಕೊಳ್ತದೆ ಅಂತ ಮರ. ಈ ಸ್ವಲ್ಪ ಮರುಭೂಮಿ ಅಂತ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಕೂಡ ಮರದಿಂದ ಸಂಗ್ರಹಿಸ್ತಾರೆ ಅಂತ ಕೇಳಿದೀವಿ. ನಾವು ಈಗ ಬಾವಿಯಿಂದ ನೀರನ್ನು ತಗೊಂಡ್ ಬರ್ತೀವಲ್ಲ, ಹಾಗೆ ಈ ಮರದ ಬುಡಕ್ಕೆ ಹೋಗಿ ಒಂದು ತೂತ ಮಾಡಿ ಅದರಿಂದ ನೀರನ್ನು ತೆಗಿಬಹುದು ಅಂತ, ಅಷ್ಟು ನೀರನ್ನು ಸಂಗ್ರಹಿಸಿ ಇಟ್ಕೊಳ್ತದೆ ಆ ಮರ ಅಂತ. ಅದನ್ನ ಈಗ ಉತ್ತರ ಕನ್ನಡದಲ್ಲಿ ಕೂಡ ನೆಟ್ಟು ಬೆಳೆಸುವ ಪ್ರಯತ್ನ ಮಾಡ್ತಾ ಇದಾರಂತೆ. ಈಗ ಎಲ್ಲಿ ಕಂಡಿದ್ದು? ರಾಜಸ್ಥಾನದಲ್ಲ. ಹಾ, ಸಾಮಾನ್ಯವಾಗಿ ಮರುಭೂಮಿ ಅಂತ ಪ್ರದೇಶದಲ್ಲಿ ಇದು ಕಾಣುವಂತದ್ದು. ದೊಡ್ಡ ದೊಡ್ಡ ಉದ್ಯಾನವನ ಪಾರ್ಕ್ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಇರ್ತದೆ ಅಂತ ಮರಗಳು, ಉಪಯೋಗಿಸಬಹುದು ಅಂತ. ಈಗ ಒಂಟೆ ಒಂಟೆ ಅಂತ ದುಬ್ಬ ಇಟ್ಕೊಂಡಿರ್ತದಲ್ಲ ಹಾಗೆ ಅದು. ಅಂತೂ ವನ ಮಹೋತ್ಸವದಲ್ಲಿ ಗಿಡವನ್ನು ನೆಡುವ ಕಾರ್ಯಕ್ರಮ ಸಾಮೂಹಿಕವಾಗಿ ಮಾಡಬೇಕು. ಇವಾಗ ಎಲ್ಲ ಕಡೆ ಶಮಣ್ಣ, ಈಗೇನೋ ಒಂದು ಹುಟ್ಟದ ಹಬ್ಬ ಆಗ್ಲಿ, ಏನೋ ಒಂದು ಫಂಕ್ಷನ್ ಆದ್ರೆ ಗಿಡಗಳನ್ನ ಕೊಡುವಂತ ಶುರುವಾಗಿದೆ. ಹೌದೌದು, ಈಗ ಒಂದು ಬರ್ಡೆ ಆಗ್ಲಿ, ಒಂದು ಸಣ್ಣ ಕುಬುಸ ಆಗ್ಲಿ, ಇಂತ ಸಣ್ಣ ಕಾರ್ಯಕ್ರಮ ಇದ್ದಾಗೂ ಸಹ ತಮ್ಮ ಒಂದು ನೆನಪಿಗೋಸ್ಕರ ಒಂದು ಸಣ್ಣ ಗಿಡ ಆಗ್ಲಿ, ಮನೆಯಲ್ಲಿ ಇಡುವಂತ ಒಂದು ಶೋ ಗಿಡ ಆಗ್ಲಿ, ಅದೆಲ್ಲ ಕೊಡುವಂತ ಪದ್ಧತಿ ಶುರುವಾಗಿದೆ. ಆದ್ರೆ ಗಿಡವನ್ನ ಸ್ವೀಕಾರ ಮಾಡುವವರು ಇರ್ತಾರಲ್ಲ, ಅವ್ರ ಮನೆಯಲ್ಲಿ ಗಿಡ ನೆಡ್ಲಿಕ್ಕೆ ಜಾಗ ಉಂಟಾ ಅಂತ ಮೊದಲು ನೋಡ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಆ ಕಡೆ ಹೋಗುವಾಗ ಅಲ್ಲಿ ರಸ್ತೆ ಬದಲು ಇಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಅವರು. ಯಾರಿಗೆ ಅದನ್ನು ನೆಡುವ ಯೋಗ್ಯತೆ ಇದೆಯಾ ಅವರಿಗೆ ಮಾತ್ರ ಕೊಡಬೇಕು ಅಂತ. ಬರೀ ಗಿಡ ಕೊಟ್ಟು ಬಿಟ್ರೆ ಆಗ್ಲಿಲ್ಲ, ಗಿಡ ನೆಟ್ಟಿದ್ದು ಮುಂದಿನ ವರ್ಷಕ್ಕೆ ಸ್ವಲ್ಪ ಗಿಡ ದೊಡ್ಡದಾಗಬೇಕು, ಮರ ಆಗ್ಬೇಕು ಅಂತ. ಹಾಗೆ ಮುಂದಾಲೋಚನೆ ಇದ್ರೆ ಮಾತ್ರ ಗಿಡವನ್ನು ಕೊಡಬೇಕು. ಮತ್ತೆ ಶಮಣ, ಈ ಮನೆ ಒಳಗಡೆ ಏನೆಲ್ಲ ಗಿಡಗಳನ್ನ ನೆಡ್ತಾರಲ್ಲ ಈಗ ಶೋಗೋಸ್ಕರ, ಅದು ಒಳ್ಳೇದೇ ಅಲ್ಲ ಶಮಣ? ಈ ಮನಿ ಪ್ಲಾಂಟ್ ಆಗಿರ್ಬೋದು, ಅಂದ್ರೆ ಅದರಲ್ಲಿ ಕೆಲವು ಒಳ್ಳೇದು ಇದೆ, ಕೆಲವು ಕೆಟ್ಟ ಗುಣಗಳು ಇರ್ತವೆ. ಯಾಕಂದ್ರೆ ನೆರಳಿನಲ್ಲಿ ಬೆಳೆಯುವಂತಹ ರಸ ಬಿಡುವಂತಹ ಒಂದು ಗಿಡಗಳು ಇರ್ತವಲ್ಲ, ಅದು ಅಲರ್ಜಿ ಆಗ್ತದೆ ಕೆಲವರಿಗೆ. ಅದು ಆ ಚರ್ಮದ ಒಂದು ಕಾಯಿಲೆ ಸಮಸ್ಯೆ ಆಗ್ಬಹುದು, ಉಸಿರಾಟದ ಸಮಸ್ಯೆ ಆಗ್ಬಹುದು, ಇಂಥದ್ದು ಕೂಡ ಬರ್ತದೆ. ಹಾಗಾಗಿ ಅಂತಹ ಗಿಡಗಳನ್ನು ನೆಡದೇ ಇರುವುದು ಒಳ್ಳೇದು. ಆದ್ರೆ ಮನೆಯ ಹೊರಾಂಗಣದಲ್ಲಿ ಅಥವಾ ತಾರಸಿ ಮೇಲ್ಗಡೆ ಬೇಕಿದ್ರೆ ಒಂದಷ್ಟು ಗಿಡಗಳನ್ನ ಹಾಕಬಹುದು ಅಂತ. ಈಗ ಕೆಲವೊಬ್ರು ಮನೆ ಮುಂದೆ ಜಾಗ ಇಲ್ಲದಕ್ಕೆ ತಮ್ಮ ಟೆರೇಸ್ ಮೇಲೆ ದೊಡ್ಡ ಮೈದಾನ ಮಾಡ್ಕೊಂಡು, ರೂಪಕನ್ನು ಕೇಳಿಲ್ವ, ನೋಡಿಲ್ವ ನೀನು? ಹೌದು, ಏನ್ ತರಕಾರಿ ಎಲ್ಲ ಬೆಳೀತಾರೆ, ಮನೆಯಲ್ಲಿ ಬದನೆಕಾಗ್ಲಿ, ಈಗ ಒಗ್ಗರಣೆ ಹಾಕ್ಬೇಕು ಅಂದ್ರೆ ಒಗ್ಗರಣೆ ಸೊಪ್ಪು ಇಲ್ಲ ಅಂತ ಹುಡುಕಬೇಕಾಗಿಲ್ಲ, ಕೊತ್ತಂಬರಿ ಸೊಪ್ಪು ಬೆಳಿಬಹುದು, ಆಮೇಲೆ ಹಸಿಮೆಣಸು ಅದನ್ನ ಕೂಡ ನೆಟ್ಟು ಬೆಳೆಸಬಹುದು. ಈರುಳ್ಳಿನ ಸಹ ಈಗ ನಾವು ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೇವೆ, ಶುಂಠಿ ಆಗ್ಲಿ, ಈಗ ನಮ್ಗೆ ಶ್ರಾವಣದಲ್ಲಿ ಬೇಕಾಗುವಂತ ಅರಿಶಿನ, ಅದು ಸಹ ನಾವು ಮನೆಯಲ್ಲೇ ಬೆಳೆಸಿಕೊಂಡು ಮಾಡಬಹುದು. ಒಂದು ಸಣ್ಣ ಚೀಲದಲ್ಲಿ ಒಂದಷ್ಟು ಮಣ್ಣು ಗೊಬ್ಬರದೊಂದು ಹಾಕಿ ಒಂದ್ಸರಿ ಶುಂಠಿ ಗಡ್ಡೆ ನಾಕ ಹಾಕಿಬಿಟ್ರೆ ವರ್ಷ ಪೂರ್ತಿ ಶುಂಠಿ ಬೇಕಾದಾಗ ತೆಕ್ಕೋಬಹುದು. ನೀರ್ ಹೆಚ್ಚು ಹಾಕಬೇಕಾಗಿಲ್ಲ, ಯಾಕಂದ್ರೆ ಬೇಸಿಗೆ ಬಂತು ಅಂದ್ರೆ ಅದು ಒಣಗೋಗ್ತದೆ. ಮಳೆಗಾಲದಲ್ಲಿ ಅದ್ರ ಪಡೆದು ಬರ್ತದೆ. ಆಮೇಲೆ ಸುವರ್ಣಗಡ್ಡೆ, ಅದು ಕೂಡ ಹಾಗೆ ಮಳೆಗಾಲದಲ್ಲಿ, ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ಈಗ ಮೇ ಕೊನೆ ಭಾಗದಲ್ಲಿ ಹಾಕಿಬಿಟ್ರೆ ನವೆಂಬರ್ ಡಿಸೆಂಬರ್ ಆಗುವಾಗ ಎಲೆ ಒಣಗ್ತದೆ, ಆವಾಗ ತೆಗೆದು ಬಿಟ್ರೆ ಗಡ್ಡೆ ಸಿಗ್ತದೆ ನಿಮಗೆ. ಅಷ್ಟೇ ಕೆಲಸ, ಯಾವ ಸ್ಪ್ರೇ ಮಾಡಬೇಕಾಗಿಲ್ಲ, ಯಾವ ಗೊಬ್ಬರ ಹಾಕಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅದ್ರ ಬಗ್ಗೆ ಮಾತಾಡೋದು ಎಷ್ಟು ಇದೆ. ಆಮೇಲೆ ಈಗ ಸೋನಿಯಾಕ್ಕೆ ಹೇಳ್ತಾ ಇರ್ಲಲ್ಲ, ಈ ಆಕ್ಸಿಜನ್ ಆಮ್ಲಜನಕ ಸಿಗ್ತದೆ ಮರಗಿಡಗಳಿಂದ ಅಂತ. ಶುದ್ಧವಾದಂತಹ ಗಾಳಿ ನಮಗೆ ಸಿಗದೆ ಹೋದ್ರೆ ಏನೇನು ಸಮಸ್ಯೆಗಳು ಬರ್ತವೆ ಅಂತ ನಾವು ಯೋಚನೆ ಮಾಡಬೇಕು. ಅದು ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲೆಲ್ಲ ಉಸಿರಾಟದ ಸಮಸ್ಯೆಯಿಂದಲೇ ಅನೇಕ ತೊಂದರೆಗಳು ಕೂಡ ಎದುರಾದವು. ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದು ಡಾಕ್ಟರ್ ಡೇ ಅಂತ ಒಂದು ಬರ್ತಾ ಇದಂತೆ 6ನೇ ತಾರೀಕಿಗೆ. ಡಾಕ್ಟರ್ ಡೇ ಅಂದ್ರೆ ಸಾಮಾನ್ಯವಾಗಿ ನಾವು ರೋಗಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ವಿ, ಹಾಗೆ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂತಹ ಡಾಕ್ಟರ್ ಒಂದು ಸೇವೆಯು ಕೂಡ ಎಷ್ಟು ಪ್ರಮುಖವಾಗಿದೆ ಅಂತ. ಅದಕ್ಕಂತಾನೆ ಶಮಣ್ಣ ಅವರಿಗೆ ದೇವರು ಅಂತ, ಎರಡನೇ ದೇವರು ಅಂತ ಅಂತಂದ್ರೆ ನಾರಾಯಣ ಹರಿ ಅಂತ. ಆತರ ಅಂದ್ರೆ ಡಾಕ್ಟರ್ ಇಲ್ದಿದ್ರೆ ನಮ್ಮ ಜೀವನದಲ್ಲಿ ದೇವರಂತೂ ಬಂದು ನಮಗೆ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಾನೆ ದೇವರು ಇವರಿಗೆ ಸೃಷ್ಟಿ ಮಾಡಿದಾರೆ ಅಂತ ಹೇಳ್ಬೋದು. ಆ ಸಮಯದಲ್ಲಿ ನಮಗೆ ಡಾಕ್ಟರೇ ದೇವರಾಗಿರ್ತಾರೆ ಅಲ್ವಾ? ಹೌದು. ಅಂದ್ರೆ 1991 ನಂತರ ಈ ಡಾಕ್ಟರ್ಸ್ ಡೇ ಅಥವಾ ವೈದ್ಯರ ದಿನ ಅಂತ ಆರಂಭವಾಯ್ತಂತೆ. ಆವಾಗಿನ ಕಾಲದಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಡಾಕ್ಟರು ಬಿಧಾನ್ ಚಂದ್ರ ಅಂತ, ಅವರ ಜನ್ಮದಿನವನ್ನ ನಾವು ಡಾಕ್ಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ದೇಶಾದ್ಯಂತ. 6ನೇ ತಾರೀಕಿನಿಂದ ಆಚರಣೆ ಮಾಡ್ತೀವಿ. ನಾವು ಗಮನಿಸಬೇಕಾಗಿರುವಂತಹದ್ದು ಏನು ಅಂದ್ರೆ, ನಾವು ಮಾಡುವಂತಹ ಒಂದು ಮನುಷ್ಯ ಪ್ರಯತ್ನ ಅಂತ ಇರ್ತದಲ್ಲ, ವೈದ್ಯರು ಕೂಡ ಒಂದು ಅವ್ರನ್ನ ಒಂದಷ್ಟು ಅಧ್ಯಯನ ಮಾಡಿರ್ತಾರೆ, ಅವರಿಗೆ ಒಂದು ಅನುಭವ ಇರ್ತದೆ, ಅವರ ಅದರ ಆಧಾರದಲ್ಲಿ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಮತ್ತೆ ಪೂರ್ತಿ ವಾಸಿ ಆಗ್ತದೋ ಇಲ್ವೋ ಎನ್ನುವಂತಹದ್ದು ಆ ರೋಗಿಯ ಒಂದು ಹೇಳ್ತೀವಲ್ಲ ಅದೃಷ್ಟ ಅಷ್ಟೇ. ಮತ್ತೆ ಶಾಮಣ್ಣ, ಈಗ ಕೆಲವೊಬ್ಬ ಡಾಕ್ಟರ್ಗಳಿರ್ತಾರೆ ಸುಮ್ನೆ ಅವರು ನಮ್ಗೆ, ನಾವು ಏನೋ ಒಂದು ನಮ್ಗೆ ಕಾಯಿಲೆ ಅಥವಾ ಏನಾದ್ರು ಒಂದು ಇದೆ ಅಂತ ಹೋದಾವಾಗ ಅವ್ರು ಕೈ ಹಿಡಿದು ಅಥವಾ ಚೆನ್ನಾಗಿ ಮಾತಾಡಿಸಿ ಬಿಟ್ರೆ ಸಾಕು, ಕೆಲವೊಂದ್ಸಲ ಅರ್ಧ ರೋಗ ಕಡಿಮೆ ಆಗ್ಬಿಡುತ್ತೆ ಅಂತ ಕೆಲವೊಬ್ರು ಡಾಕ್ಟರ್ ಇರ್ತಾರೆ. ಕೈಗುಣ ಅಂತಾರೆ, ಅರ್ಧ ಗುಣ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ವೈದ್ಯರಿಗೆ ಗೊತ್ತಿರ್ತದೆ, ಹಾಗಾಗಿ ಅವರು ನೋಡಿ ಪರೀಕ್ಷೆ ಮಾಡಿದ ನಂತರ ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇಲ್ಲಪ್ಪ ಅಂತ ಹೇಳಿಬಿಟ್ರೆ ಒಂದು ಮಾನಸಿಕವಾದಂತಹ ಒಂದು ಧೈರ್ಯ ಸಿಗ್ತದೆ ರೋಗಿಗೆ. ಈ ಧೈರ್ಯವೇ ಅರ್ಧಕ್ಕರ್ಧ ರೋಗವನ್ನು ಗುಣ ಮಾಡಿಬಿಡ್ತದೆ ಅಂತ. ಮನಸ್ಸು ಮತ್ತೆ ದೇಹ ಒಂದಕ್ಕೊಂದು ಸಂಬಂಧ ಇದೆ ಅಂತ. ಆಮೇಲೆ 6ನೇ ತಾರೀಕು ಜುಲೈನಂದು ಮೊಹರಂ ಆರಂಭ ಆಗ್ತದಂತೆ. ಅಂದ್ರೆ ಮುಸಲ್ಮಾನರ ಒಂದು ಹೊಸ ವರ್ಷದ ಆಚರಣೆ ಅಲ್ಲಿಂದ ಆರಂಭ ಆಗ್ತದೆ ಅಂತ ಮೊಹರಂ ಅಂದ. ಅದರಲ್ಲಿ ವಿಶೇಷವಾಗಿ ಉಪವಾಸ ಮಾಡುವಂತಹದ್ದು, ಆಮೇಲೆ ಅವರ ಪವಿತ್ರ ಕುರಾನಿನ ಒಂದು ಅಧ್ಯಯನ ಮಾಡುವಂತಹದ್ದು ಅಥವಾ ಪದವನ್ನು ಪಠಿಸುವಂತಹದ್ದು, ಜೊತೆಗೆ ದಾನ ಮಾಡಬೇಕು ಅಂತ. ಯಾರಿಗೆಲ್ಲ ದಾನವನ್ನು ಕೊಡಬೇಕು ಅವರೆಲ್ಲಿಗೂ ಕೂಡ ಪ್ರತಿ ದಿವಸವೂ ಕೂಡ ಅವರು ದಾನ ಮಾಡಬೇಕು ಅಂತ. ಇದು ಮೂರು ಪ್ರಮುಖವಾದಂತಹ ಅಂಶಗಳು ಇದರಲ್ಲಿ. ದಾನ ಮಾಡಲೇಬೇಕು ಎಲ್ಲರೂ. ಮೊಹರಂ ಅಂತಂದ್ರೆ ಇದು ತ್ಯಾಗದ ಪ್ರತೀಕ ಆದ ಹಬ್ಬ ಅನ್ಸುತ್ತೆ ಇದು. ಯಾಕಂದ್ರೆ ಆ ಟೈಮಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಶೋಕ ಆ ತರದ್ದು ಏನಾದ್ರೂ ಒಂದು ಸ್ಟೋರಿ ಇದೆ ಅಂತ ಅನ್ಸುತ್ತೆ. ಹೌದೌದು, ಹಿನ್ನೆಲೆ ಇರ್ತದೆ. ಜೊತೆಗೆ ಈ ದಾನ ಮಾಡುದು ಅಂತ ಹೇಳಿದ್ರಲ್ಲ, ಉಳ್ಳವರು ಮಾತ್ರ ದಾನ ಮಾಡುವಂತಹದ್ದಲ್ಲ, ಹಂಚಿ ತಿನ್ನುವಂತಹದ್ದು ಅಂತ. ನನಗೆ ಒಂದು 100 ರೂಪಾಯಿ ನನ್ನ ಕೈಯಲ್ಲಿದ್ರೆ ಅದನ್ನ ಒಂದು 10-20 ರೂಪಾಯಿ ಯಾರಿಗೆ ಅರ್ಹತೆ ಇದೆಯೋ, ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಟ್ಟು ಅವರು ಕೂಡ ಸುಖವಾಗಿ ನಮ್ಮ ಹಾಗೆ ಬಾಳಲಿ ಅಂತ ಆಶಿಸುವಂತಹದ್ದು, ಅದು ದಾನ ಅಂತ. ನಮಗೆ ಕೋಟಿ ಕಟ್ಟಲೆ ದುಡ್ಡು ಇದ್ದುಕೊಂಡು 10 ರೂಪಾಯಿ ಕೊಡುದು ದಾನ ಆಗುದಿಲ್ಲ ಅಲ್ವಾ. ಇಲ್ಲದೆ ಇದ್ರು ದಾನ ಮಾಡಬೇಕು, ಹಂಚಿ ತಿನ್ನುವಂತದ್ದು. ಮತ್ತೆ ಈ ಉಪವಾಸ ಅನ್ನೋದು ಕೂಡ ಒಳ್ಳೇದೇ ಅಲ್ವಾ. ಹೌದು. ಮತ್ತೆ ವೈದ್ಯರು ಕೂಡ ಹೇಳುದೇನು ಅಂದ್ರೆ, ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚು ಚಟುವಟಿಕೆ ಇರುವುದಿಲ್ಲ, ಹಾಗಾಗಿ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನ, ಅಜೀರ್ಣ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಒಂದ್ ರೀತಿಯಲ್ಲಿ ಉಪವಾಸವೂ ಕೂಡ ಒಳ್ಳೇದೇ ದೇಹಕ್ಕೂ, ಅಂದ್ರೆ ಜೀರ್ಣಕ್ರಿಯೆಗೂ ಕೂಡ ಅನುಕೂಲ ಆಗ್ತದೆ ಅಂತ. ಶಾಮಣ್ಣ ಹೇಳುವ ತರ ನೋಡಿದ್ರೆ ವಾರಕ್ಕೆ ಒಂದಾದ್ರೂ ಉಪವಾಸ ಮಾಡಲೇಬೇಕು. ಏಕಾದಶಿ ಉಪವಾಸ ಹೇಳ್ತಾ ಇದ್ದಾರೆ, ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ. ಅದೇ ದಿನ 6ನೇ ತಾರೀಕಿಗೆ ಇದೆ ಅದು ಆಷಾಢ ಏಕಾದಶಿ. ಪೂರ್ತಿಯಾಗಿ ಉಪವಾಸ ಮಾಡ್ಬೇಕು, ಉಪವಾಸಕ್ಕೆ ಅನ್ನ ಅಷ್ಟೇ ತಿನ್ನೋದಿಲ್ಲ. ಪಾಯಸ ಅಂತ ಒಬ್ರು ನಮ್ಮ ಒಬ್ರು ಸ್ನೇಹಿತರೊಬ್ರು ಇದ್ರು ಹೇಳ್ತಾ ಇದ್ರು, ನನಗೆ ಇವತ್ತು ಉಪವಾಸ ಅಂತ. ಉಪವಾಸ ದಿವಸ ಮಾಮೂಲಿ ತಿನ್ನೋದ್ರ 2 ಪಟ್ಟು ಜಾಸ್ತಿ ತಿನ್ನೋದು, ಹೆಸರಿಗೆ ಮಾತ್ರ ಉಪವಾಸ. ಅಂದ್ರೆ ಹೇಳಿಗೆ ರೂಪ ಕೇಳಿದಾಗೆ ಅನ್ನ ಮುಟ್ಟುವುದಿಲ್ಲ ಅಂತ, ಬದಲಿಗೆ ಅವಲಕ್ಕಿ ಉಪ್ಪಿಟ್ಟು ಮತ್ತೆ ಬಾಳೆಹಣ್ಣು ಎಲ್ಲವನ್ನು ತುಪ್ಪ ಅದು ಇದು ಹಾಕಿ ತಿನ್ನೋದು ಅಂತ ಉಪವಾಸ ಆಗಬಾರದು. ಮತ್ತೆ ನಿಮ್ಮ ಊರಿನ ವಿಶೇಷ? ವಿಶೇಷ ಅಂತಂದ್ರೆ ಮಳೆ. ಮಳೆ ಈಗ ಒಂದ್ ಸದ್ಯ ಒಂದ್ 4 ದಿನ ಆಯ್ತು ತುಂಬಾ ಮಳೆ. ಮಳೆ ಅಂದ್ರೆ ವಿಪರೀತ, ಒಂದ್ ನಿಮಿಷ ಸಹ ನಿಲ್ತಾ ಇಲ್ಲ, ಅಷ್ಟು ಮಳೆ. ಖುಷಿ ನಮ್ಗೆ ಅದು ಬಂದಿದ್ದ ಆತರ ಬಂದಿದ್ದು ಖುಷಿನೇ. ಯಾಕಂತಂದ್ರೆ ಆತರ ಮಳೆ ನಾವು ನೋಡೇ ಇಲ್ಲ ತುಂಬಾ ವರ್ಷದಿಂದ. ಆತರ ಕಂಟಿನ್ಯೂಸ್ ಆಗಿ ಒಂದ್ ದಿನ ಇಡೀ ದಿನ ಅಂತೂ ನೋಡೇ ಇಲ್ಲ. ಒಂದ್ ತಾಸು ಬಿತ್ತು ಆಮೇಲೆ ಕಡಿಮೆ ಆಯ್ತು, ಹೀಗ ಆಗ್ತಾ ಇತ್ತು ಬೆಳಗಾವದಲ್ಲಿ. ಆದ್ರೆ ಈಗಂತೂ ಆತರ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಇದೆ. ರೂಪಕ ಸೋನಿಯಾ ಬರುವಾಗ್ಲೇ ನಾನ್ ನೋಡಿದೆ ಇವ್ರು ತುಂಬಾ ಮಳೆ ಇರಬೇಕು ಅಂತ. ಯಾಕೆ ಹೇಳು, ದೊಡ್ಡ ಛತ್ರ ಹಿಡ್ಕೊಂಡ್ ಬಂದಿದ್ದಾರೆ ಅಲ್ಲಿಯ ಮಳೆಗೆ ಇಲ್ಲಿಯೇ ದೊಡ್ಡ ಛತ್ರ ಹಿಡ್ಕೊಂಡ್ ಬಂದಿದ್ದಾರೆ. ಮುಂಚೆನೆ ಎಲ್ಲ ರೆಡಿ ಆಗಿ ಬಂದ್ಬಿಟ್ಟಿದ್ದಾರೆ. ಹೌದು, ಯಾಕಂತಂದ್ರೆ ಇಲ್ಲಿ ಕಾರವಾರ ಮಳೆ ಅಂತಂದ್ರೆ ಸ್ಕೇಲ್ ಅಲ್ಲಿ ಹೊಡೆದಂಗ ಇರತ್ತೆ, ಅದು ಒಂದ್ ಟೈಪ್ ಕರೆಕ್ಟ್ ಇದಿರತ್ತದ ಹನಿ, ಆ ತರ ಅಷ್ಟು ದಪ್ಪ ಹನಿ ಇರತ್ತಲ್ಲ, ಅದೇ ತರ ಇಲ್ಲಿನೂ ಇದೆ ಅಂತ ಹೇಳಿ. ನಾವೆಲ್ಲ ಪ್ರಾಥಮಿಕ ಶಾಲೆಗೆ ಹೋಗ್ಬೇಕಿದ್ರೆ, ಮನೆಯಿಂದ ಹೋಗ್ಬೇಕಿದ್ರೆ ಒಂದ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಅವಾಗೆಲ್ಲ ಮಳೆಯೆಲ್ಲ ಅಡ್ಡಡ್ಡ ಮಳೆ ಬರ್ತಾ ಇತ್ತು, ಈಗ ನೇರವಾಗಿ ಬೀಳ್ತಿರ್ಲಿಲ್ಲ, ಅಡ್ಡಡ್ಡ ಬರ್ತಾ ಇತ್ತು. ಅವಾಗ ಕೊಡೆಯನ್ನ ತಲೆಗೆ ಹಿಡಿಯುವ ಬದಲು ಹೀಗೆ ಸೈಡ್ಗೆ ಹಿಡಿಬೇಕಿತ್ತು ಅಂತ. ಎಲ್ಲಿಗೆ ಬರತ್ತಂತ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಅಂಬ್ರೆಲಾ ಡ್ರೈವಿಂಗ್ ಅಂತ ಹೇಳ್ತಾ ಇದ್ವಿ ಅಂತ. ಅವಾಗೆಲ್ಲ

ಚಂದೊಳ್ಳ ನೋಟದೆ ಹಾಸ್ಯವ ಮಾಡುತ್ತ ರಂಭೆಯ ಕೈ ಹಿಡಿದ ರಂಗಯ್ಯ ಗೋಕುಲವಾದಿಟ್ಟೆನೆಂದ ಗೋಪಿ ಸಹಿತ ಸೇನೆಲೆ ಕುಳಿತಿದ್ದ ಹರಿಗೆ ವಿಶೇಷದಾರತಿಯ ಬೇಳಗುವ ಮಾರನಯ್ಯನು ತನ್ನ ನಾರಿಯರಿಬ್ಬರಿಗೂ ಆಯುಳ್ಳ ಪಾರಿಜಾತದ ಹೂವ ಮೂಡಿಸಲು ಕೋರೆ ಗಣ್ಣಿಲಿ ನೋಡಿ ಹಾಸ್ಯವ ಮಾಡುತ್ತ ಭಾರ್ಯೆಯ ಕೈ ಹಿಡಿದ ರಂಗಯ್ಯ ಗೊಂಡ್ಯದ ಸೆರಗಿಡಿದ ಮಿತ್ರೆ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ಒಪ್ಪುವ ಆರತಿಯ ಬೇಳಗುವ ರತ್ನದ ಕೊಳಲಿಗೆ ರಸಗಸಿ ಮಾಡದೆ ಯತ್ಯಾಭಿಮಾತನು ಸಭೆಯೊಳಗಾಡದೆ ಸತ್ಯಭಾಮೆಯೇ ನಿನ್ನ ಸೌಂದರ್ಯಕ್ಕೆ ತಕ್ಕ ಸಕಲ ಮಾರಥವೇರಿದ ರಂಗಯ್ಯ ಗೋಕುಲವ ಬಿಟ್ಟೆನೆಂದ ಗೋಪಿ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ವಿಶೇಷದಾರತಿಯ ಬೇಳಗುವ ಎಲ್ಲವರೊಳಗೆ ನೀನು ಹಿರಿಯವಳೆ ರೂಗುವಿಣಿ ಕಿರಿಯವಳ ಸಂಗಡ ಕಾಳಗವೇನೆ ವರಮಹಾಲಕ್ಷ್ಮಿಯ ಕರೆದು ತನ್ನ ರಸಿಯ ಸಿರಿಯ ತೊಡೆಯಲಿಟ್ಟ ರಂಗಯ್ಯ ಕರೆದು ವಿಳ್ಯವ ಕೊಟ್ಟ ಅರಸಿ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ಹರುಷಾದಾರತಿಯ ಬೇಳಗುವ ಉತ್ಸಕಾಲದಿ ಬಹು ಮುತ್ತೈದೆಯ ಹರುಷದಿಂದ ಮುತ್ತಿನಾರತಿಯತ್ತಿ ಉಪ್ಪು ಬೇವಾನಿ ವಾಳಿಸಿ ಸುತ್ತಲೂ ಬ್ರಾಹ್ಮಣರು ಕೂಡಿ ಹಸ್ತದಿಂದ ತೊಳಿದರೆ ತತ್ವಾದಕ್ಷತೆಯ ಆದಿತ್ಯದಿಂದಲಾಶೀರ್ವಾದ ಮಾಡುತ್ತ ತಮ್ಮಯ್ಯನ ಮಸ್ತಕದ ಮೇಲೆ ಕೈಯ ಎತ್ತಿ ತೊಳಿದರೆ ಬಹು ತತ್ವಾದಕ್ಷತೆಯ ಅನ್ನದಾನವ ಮಾಡು ಕನ್ಯಾದಾನವ ಮಾಡು ನಿನ್ನ ಮೊರೆಯ ಹೊಕ್ಕ ಜನರ ಮನ್ನಿಸಿ ಪಾಲನೆ ಮಾಡು ಅನ್ಯಾಯ ಮಾರ್ಗವ ಬಿಡು ಧರ್ಮದಲ್ಲೇ ಮನಸ್ಸಿಡು ಸಂಪನ್ನ ರಾಜ್ಯವ ನಾಳು ಕನ್ನೆ ಶೃಂಗಾಪುರದ ಶಾರದಾಂಬೆಯ ದಯದಾಲ್ತಮ್ಮ ಇನ್ನೂ ಮೂರು ವೇದಂಗಳನೆ ಓದಿ ಪ್ರಭುಡನಾಗಿ ಸಂಪನ್ನ ರಾಜ್ಯವನಾಳು ಕೋಟಿ ಗೋದಾನ ಮಾಡು ಸಾಟಿ ಇಲ್ಲದೆ ಸಕಲ ದೀಪಕನಂತೆಂಬ ಎರಡ ಕೀರ್ತಿ ಮಾಯ ಜೋಡ ಬೀರು ಮಾತಾ ಪಿತರು ಗುರು ಹಿರಿಯರ ಮನ್ನಿಸಿ ಪಾಲನೆ ಮಾಡು ಅನೇಕ ರಾಜ್ಯವನಾಳು ನೀತಿ ತಪ್ಪಿ ದ್ವೈರಿಗಳ ಎದೆಯ ಮೆಟ್ಟಿ ತೇಜಿಯೇರು ಮೂಕಾಂಬಿಕಮ್ಮನ ದಯದ ತಮ್ಮಯ್ಯ ಮೂರು ಲೋಕವ ಸ್ಥಿರವಾಳು ಲೆಕ್ಕವಿಲ್ಲದನ್ನ ಛತ್ರ ಇಟ್ಟಿಸು ಅರವಟ್ಟಿಗೆಯ ಕಟ್ಟಿಸು ಕೆರೆ ಬಾವಿಗಳ ಸಾಲು ಜ್ಯೋತಿ ಮಂಟಪವ ಉತ್ತಾರುಂಬಳಿಗಳ ಇತ್ತು ಇವ ಜನರಿ ಇಷ್ಟಾರ್ಥ ಸಿದ್ಧಿಯ ನೀವ ಕಷ್ಟಪಡುವ ಪ್ರಾಣಿಗಳ ಸಿಕ್ಕಿದ ಸೆರೆಯ ಬಿಡಿಸು ಕೃಷ್ಣ ಮಹಾಲಕ್ಷ್ಮಿಯ ದಯದ ತಮ್ಮಯ್ಯ ಮೂರು ಸೃಷ್ಟಿಯ ಸ್ಥಿರವಾಳು ಚಂದ್ರ ಸೂರ್ಯ ಮರಂದದಿ ಭೂಮಂಡಲವ ಸ್ಥಿರವಾಳು ಸೂರ್ಯ ಚಂದ್ರ ಮರಂದದೀನಿ ಮಾಡದಿಯ ಸ್ಥಿರವಾಳು ತಂಗಿ ಸೋದರ ಸೊಸೆಯಂದಿರಿಗೆ ತವರು ಮನೆಯಾಗಿ ಹಿಂಡೋ ರಾಜ್ಯವನಾಳು ತಂದೆ ತಾಯಿಯರ ಮಾತ ಮೀರಿ ನಡೆಯಾದಿರು ನಂಜುಂಡಲಿಂಗನ ದಯದ ತಮ್ಮಯ್ಯ ಭೂಮಂಡಲ ಸ್ಥಿರವಾಳು ಆದಿತ್ಯದಿಂದಲ ಆಶೀರ್ವಾದ ಮಾಡುತ್ತ ತಮ್ಮಯ್ಯನ ಮಸ್ತಕದ ಮೇಲೆ ಕೈಯ ಎತ್ತಿ ತೊಳಿದರೆ ಬಹು ತತ್ವದ ಕ್ಷತೆಯ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ಕಾಕೋ ಜನರ ತರಿದು ತನ್ನೇ ಕಾಂತ ಭಕ್ತರ ಪೊರೆವ ಕೃಷ್ಣ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ರಾಜಸೂಯಯಾಗದಲ್ಲಿ ರಾಜರಾಜರಿರಲು ಧರ್ಮ ರಾಜಸೂತನು ಈತ ಸಭಾ ಪೂಜೆ ಗರ್ಹ ನೆನಿಸಿದಾತ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ಉತ್ತರೆಯ ಗರ್ಭದಲ್ಲಿ ಸುತ್ತು ಮೂತ್ತು ತೀರಲು ಅಸ್ತ್ರ ಒತ್ತಿ ಸರ್ಪದಿಂದ ಹಿಡಿದ ಭಕ್ತ ಪರೀಕ್ಷಿತನ ಕಾಯ್ದ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ಧ್ಯಾನ ಶೂನ್ಯ ನಾಗಿ ಸೋಕ್ಕಿ ತಾನೇ ವಾಸು ದೇವನಿಂದ ಹೀನ ಪೌಂಡ್ರಿಕನ ಶಿರವ ಜಾಣರಾಯ ಖಂಡಿಸಿದ ವಾಸುದೇವಗೆ ಲಕ್ಷ್ಮೀ